ಮಾಹಿತಿ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಜೂನ್ 25 ಹಾಗೂ ಸೆಪ್ಟೆಂಬರ್ 25ರಂದು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ರೈತ ಬಾಂಧವರಿಗೆ ಬೀಜಗಳ ಸಮಗ್ರ ಮಾಹಿತಿ, ತಳಿಗಳ ಆಯ್ಕೆ, ಬೇಸಾಯ ಕ್ರಮಗಳು, ಹಾಗೆಯೇ ರೈತ ಬಾಂಧವರು ಅಧಿಕ ಇಳುವರಿಗಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬಂತಹ ಒಂದು ವಿಸ್ತೃತ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ 25/9/2024 ಬೆಳಗ್ಗೆ 11 ಗಂಟೆಗೆ ಹಿಂಗಾರು ಬೀಜ ದಿನೋತ್ಸವ 2024 ಕಾರ್ಯಕ್ರಮ ಜರುಗಿತು. ಈ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮಗಳು ಮೊದಲಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಡಿದ ಪ್ರಾರ್ಥನೆಯ ಮೂಲಕ ಆರಂಭಗೊಂಡಿತು. ನಂತರ ಧ್ವನಿ ಮುದ್ರಿತ ರೈತ ಗೀತೆಯೊಂದಿಗೆ ಕಾರ್ಯಕ್ರಮಗಳು ಚಾಲನೆಗೆ ಬಂತು. ನಂತರ ಈ ಹಿಂಗಾರು ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ವೇದಿಕೆಯ ಮೇಲಿದ್ದಂತಹ ಎಲ್ಲ ಸನ್ಮಾನಿತರನ್ನ ಸ್ವಾಗತಿಸಿ ಬೀಜ ಘಟಕದ ವಿಶೇಷ ಅಧಿಕಾರಿಗಳು ಡಾಕ್ಟರ್ ಅರುಣಕುಮಾರ್ ಹೊಸಮನಿ ಇವರುಗಳು ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಆಡಿದ್ರು. ಸೊ ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಮಾಡಿಬಿಟ್ಟು ಸರ್ ನಾವು ರೈತರಿಗೆ ತಲುಪಿಸ್ತಾ ಇದೀವಿ. ಅದರಲ್ಲೂ ಪ್ರಮುಖವಾಗಿ ಸ್ಥಾನವನ್ನು ಗಳಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗಾಗಿರ್ಬಹುದು ಮತ್ತು ದೇಶದ ಇತರ ರಾಜ್ಯಗಳಿಗೂ ಕೂಡ ನಾವು ಬೀಜೋತ್ಪಾದನೆ ಮಾಡಿಬಿಟ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ತೊಗರಿ ಏನಂದ್ರೆ ಸುಮಾರು ನಾವು 8,000 ಕ್ವಿಂಟಲ್ನಷ್ಟು ತೊಗರಿ ಬೀಜೋತ್ಪಾದನೆ ಮಾಡಿಬಿಟ್ಟು ವಿವಿಧ ರೈತರಿಗೆ ಅದಕ್ಕೆ ಎಲ್ಲ ಪ್ರಮುಖ ಕಾರಣಕರ್ತರು ಯಾರಾದ್ರೂ ಇದ್ರೆ ಅದು ನಮ್ಮ ಬೀಜೋತ್ಪಾದಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ವರ್ಷದಲ್ಲಿ ನಮ್ಮ ಒಂದು ಬೀಜೋತ್ಪಾದಕರಿಗೆ ಸರ್ ಅಂದ್ರೆ ನಮ್ಮ ಒಂದು ಬೀಜೋತ್ಪಾದಕ ರೈತರಿಗೆ ಸುಮಾರು 4 ಕೋಟಿಯಷ್ಟು ಪ್ರೋತ್ಸಾಹ ಧನವನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದೆ. ಅದು ಎಲ್ಲಾ ವಿಶ್ವವಿದ್ಯಾಲಯಕ್ಕಿಂತಲೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದೀರಿ ಅಂತ ಹೇಳಿಕೆ ನನಗೆ ಇಲ್ಲಿ ಒಂದು ಅತೀವ ಸಂತೋಷ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಒಂದು ಇದರಲ್ಲಿ ಹಾಕೊಳ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಏನಿದೆ ಅಂತಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಾವು ಬಹಳಷ್ಟು ವಿವಿಧವಾದ ಬೆಳೆಗಳಿದ್ದೇವೆ, ಆದ್ರೆ ಹಿಂಗಾರಿನಲ್ಲಿ ಅಷ್ಟು ವಿವಿಧವಾದ ಬೆಳೆಗಳಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ವಿಜ್ಞಾನಿಗಳ ಬರಂದ ಅದರಲ್ಲೂ ಕೂಡ ಅನುವಂಶ ಅಂದ್ರೆ ಬ್ರೀಡರ್ಸ್ ಅವ್ರ ಜೊತೆ ನಾವು ಬಹಳಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀಜೋತ್ಪಾದನೆ ಹಿಂಗಾರಿನಲ್ಲೂ ಕೂಡ ವಿವಿಧ ಬೆಳೆಗಳನ್ನ ಸೂರ್ಯಕಾಂತಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಬಿಳಿ ಎಳ್ಳು ಆಗಿರ್ಬೋದು, ಕಡಲೆ ಆಗಿರ್ಬೋದು, ಈ ತರದ ಹಲವಾರು ಬೆಳೆಗಳನ್ನ ಬೀಜೋತ್ಪಾದನೆ ಮಾಡ್ಲಿಕ್ಕೋಸ್ಕರ ಪ್ರೋತ್ಸಾಹವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬೀಜೋತ್ಪಾದಕರು ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ನಮ್ಮ ಒಂದು ಒಡನಾಟದಿಂದ ಬಹಳಷ್ಟು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನನ್ನ ಒಂದು ಅನಂತ ಅನಂತ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಸಿರಿಧಾನ್ಯಗಳ ಒಂದು ಹಬ್ ಅಂತ ಹೇಳಿ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಮ್ಮ ಒಂದು ವಿಜ್ಞಾನಿಗಳು ಸುಮಾರು 5 ತಳಿಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ಆ ಒಂದು ಸಿರಿಧಾನ್ಯಗಳನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಬೀಜೋತ್ಪಾದನೆ ತೆಗೆದುಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ನವಣೆಯದ ಒಂದು ತಳಿ ಏನಿದೆ HN-46 ಅನ್ನೋ ತಳಿ ಬಹಳಷ್ಟು ಪ್ರಚಲಿತವಾಗ್ತದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಪ್ರಚಲಿತವಾಗ್ತಿದೆ, ದೇಶದ ಇತರ ಜಿಲ್ಲೆಗಳಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಿದೆ. ಈ ಸಾಲಿನಲ್ಲಿ ಸುಮಾರು ನಾವು 300-400 ಕ್ವಿಂಟಲ್ನಷ್ಟು ತಳಿವರ್ಧಕ ಬೀಜ ಮತ್ತು ಮೂಲ ಬೀಜಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ರೈತರು ಕೂಡ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇತರ ಸಿರಿಧಾನ್ಯಗಳಾದ ಕೋರ್ಲೆ ಆಗಿರ್ಬೋದು, ಊದಲ ಆಗಿರ್ಬೋದು, ಅದರಲ್ಲೂ ಕೂಡ ನಾವು ಬೀಜೋತ್ಪಾದನೆ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಮೌಲ್ಯವರ್ಧನೆ ಕೂಡ ನಮ್ಮ ಒಂದು ಫುಡ್ ಪ್ರೊಸೆಸಿಂಗ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಕೂಡ ನಾವು ಅದನ್ನು ಮೌಲ್ಯವರ್ಧನೆ ಮಾಡ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾಲಯದ ಇನ್ನೊಂದು ಹಿರಿಮೆ ಏನಂತಂದ್ರೆ ನಾವು ಮಿಲ್ಲೆಟ್ ನಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇದ್ದೀವಿ. ಅದರಲ್ಲಿ ನಾವು 2021ರಲ್ಲಿ ನಾವು ಮಿಲ್ಲೆಟ್ ಕಾನ್ಕ್ಲೇವ್ ಅಂತ ಹೇಳಿ ಮಾಡಿದ್ವಿ. ಆ ಒಂದು ಪ್ರೋಗ್ರಾಮ್ ದಲ್ಲಿ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳು ಕೂಡ ಭಾಗವಹಿಸಿ ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಸುಮಾರು 25 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಅನುದಾನದಲ್ಲಿ ಈ ನಮ್ಮ ಒಂದು ಬೀಜ ಘಟಕಕ್ಕೆ ಸುಮಾರು 5 ಕೋಟಿ ಅಷ್ಟು ಅಮೌಂಟ್ ದುಡ್ಡನ್ನು ಮೀಸಲಾಗಿಟ್ಟು ಅಲ್ಲಿ ನಮ್ಮ ಒಂದು ಬೀಜ ವಿಜ್ಞಾನಕ್ಕೆ ಪೂರಕವಾದಂತ ಒಂದು ಪ್ರಯೋಗಾಲಯ, ಅದ್ರ ಜೊತೆಗೆ ನಮ್ಮ ಬೀಜೋತ್ಪಾದಕರಿಗೆ ಏನ್ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಇರೋಂತ ಒಂದು ಮಷೀನ್ ಏನಿದೆ ಅಂತಂದ್ರೆ ಅಲ್ಲಿ ಸ್ಪಿಲ್ಲೇಜಸ್ ಅಂದ್ರೆ ಬಹಳಷ್ಟು ಸಂಸ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಲಾಸ್ ಬಹಳ ಆಗ್ತದೆ. ಅದನ್ನ ಮನಗಂಡು ನಮ್ಮ ಅಧಿಕಾರಿ ವೃಂದ ಮತ್ತು ಅದರಲ್ಲೂ ಕೂಡ ನಮ್ಮ ಕುಲಪತಿಗಳ ಒಂದು ಮಾರ್ಗದರ್ಶನದ ಮುಖಾಂತರ ಹೊಸ ಒಂದು ಸಂಸ್ಕರಣಾ ಘಟಕ ನಾವು ಈ ಒಂದು ಬೀಜ ಘಟಕದಲ್ಲಿ ತರ್ತಾ ಇದ್ದೀವಿ. ಅದು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 10-15% ಏನ್ ಲಾಸ್ ಆಗ್ತಿತ್ತು, ಅದು ಸುಮಾರು ಒಂದು 5% ನಾವು ತರುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದೀವಿ. ಎಣ್ಣೆ ಕಾಳು ಬೀಜಗಳನ್ನು ಉತ್ಪಾದನೆ ಮಾಡ್ತಿದ್ರೆ ಅದಕ್ಕೂ ಕೂಡ ಪ್ರೋತ್ಸಾಹನ ಇದೆ ಸರ್, ರಾಜ್ಯ ಸರ್ಕಾರದ ಪ್ರೋತ್ಸಾಹನ ಇದೆ ಸರ್, ಮತ್ತು ಕೇಂದ್ರ ಸರ್ಕಾರದ ಪ್ರೋತ್ಸಾಹನ ಇದೆ. ಅದನ್ನ ನಾವು ಆದಷ್ಟು ಮಟ್ಟಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಏನು ಬೀಜ ಉತ್ಪಾದನೆ ಮಾಡ್ತಾ ಇದ್ರೆ ಆ ಬೀಜ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಅಲ್ಲ, ರಾಜ್ಯದ ಎಲ್ಲಾ ಮೂಲೆಗಳಿಗೂ ಕೂಡ ಹೋಗ್ತಾ ಇದೆ, ಅದ್ರ ಜೊತೆಗೆ ನಮ್ಮ ದೇಶದ ಇತರ ರಾಜ್ಯಗಳಿಗೂ ಕೂಡ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೇಳಕ್ಕೆ ನನಗೆ ತುಂಬಾ ಅತೀವ ಸಂತೋಷವಾಗ್ತಿದೆ. ನಂತರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಸಂಜಯ್ ಕುಮಾರ್, ನಿರ್ದೇಶಕರು ICAR ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಮಾವು ಉತ್ತರ ಪ್ರದೇಶ, ಜೊತೆಗೆ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಮಹಾನಮಂತಪ್ಪ, ಹಾಗೆಯೇ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸನ್ಮಾನ್ಯ ಆಡಳಿತ ಮಂಡಳಿ ಸದಸ್ಯರಾದಂತಹ ಶರಣಗೌಡ ಬಯ್ಯಾಪುರ್, ಶ್ರೀ ಬಸವನಗೌಡ ಬ್ಯಾಗ್ವಾಟ್, ಮಲ್ಲಿಕಾರ್ಜುನ ಡಿ, ಮಲ್ಲೇಶ್ ಕೊಲಮಿ, ಮಧುಸೂದನ ರೆಡ್ಡಿ, ತಿಮ್ಮಣ್ಣ ಸೋಮಪ್ಪ ಚೌಡಿ, ಕುಲಸಚಿವರು ಹಾಗೂ ಮಾನ್ಯ ಸದಸ್ಯರು, ವ್ಯವಸ್ಥಾಪನ ಮಂಡಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಡಾಕ್ಟರ್ ಎಂ ವೀರನಗೌಡ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳು ಬೀಜ ಡಾಕ್ಟರ್ ರವಿ ಹುಣಗಿ, ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್, ಮುಖ್ಯ ಅತಿಥಿಗಳಾಗಿ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿಕೆ ದೇಸಾಯಿ, ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಶಂಕರ್ ಎನ್, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ನಾರಾಯಣ ರಾವ್, ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾದಂತಹ ಡಾಕ್ಟರ್ ಮಚ್ಚೇಂದ್ರನಾಥ್ ಎಸ್, ಹಣಕಾಸು ನಿಯಂತ್ರಣ ಅಧಿಕಾರಿಗಳಾದಂತಹ ಶ್ರೀ ಹನುಮೇಶ್ ಕೆ, ಸಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಎಂ, ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಆರ್ ಕುರುಬರ್, ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ನಂತರ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀ ಶರಣಗೌಡ ಬಯ್ಯಾಪುರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಇವರು ಈ ಹಿಂಗಾರು ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಈ ರೈತರ ಕಷ್ಟಗಳು, ರೈತರ ತೊಂದರೆಗಳ ಬಗ್ಗೆ ಮಾತನಾಡಬೇಕಂದ್ರೆ ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಬಹಳಷ್ಟು. ಯಾಕಂದ್ರೆ ನಾವು ನಿಸರ್ಗದ ಜೊತೆ ಹೋರಾಡಿ ನಾವು ಬೀಜ ಬಿತ್ತೋದ್ರಿಂದ ಹಿಡಿದು ಕೊಯ್ಲು ಮಾಡಿ ನಾವು ಮಾರ್ಕೆಟ್ಗೆ ಒಯ್ಯುವವರೆಗೂ ಕಷ್ಟಗಳು ತಪ್ಪಿದ್ದಲ್ಲ. ಯಾಕಂದ್ರೆ ಇವತ್ತಿನ ಹವಾಮಾನ ವೈಪರೀತ್ಯದಿಂದ ಬಹಳಷ್ಟು ತೊಂದರೆಗೆ ಈಡಾಗ್ತಾ ಇದ್ದೀವಿ. ಬೇಸಿಗೆಯಲ್ಲಿ ಸುಮಾರು 50 ಶೇಂಗಾ ಆಗ್ತಿದ್ವಿ ಆ ಕಾಲಕ್ಕೆ. 50 ಶೇಂಗಾ ಅಂದ್ರೆ ಹೆಂಗ, ಫಸ್ಟ್ ಜೋಳ ಮುಂಗಾರು, ಜೋಳ ಇಲ್ಲಾಂದ್ರೆ ಸೂರ್ಯಕಾಂತಿ, ಜೋಳ ಹಾಕಿದ ಹೊಲಕ್ಕೆಲ್ಲ ಈ ನವೆಂಬರ್ ನದರಲ್ಲಿ ಸೂರ್ಯಕಾಂತಿ ಹಾಕಿಬಿಡ್ತಿದ್ವಿ. ಈ ಡಿಸೆಂಬರ್ ಅಲ್ಲಿ ಶೇಂಗಾ ಬಿತ್ತಬೇಕಾದ್ರೆ ಆ ಬಿತ್ತಿ ಒಂದು ತಿಂಗಳಲ್ಲಿ ಸೂರ್ಯಕಾಂತಿ ಬಂದ್ಬಿಡ್ಬೇಕು. ಆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಪಕ್ಕದವರಿತ್ತು ಹೊಲನ, ಯಾವ್ದು ನೀರ್ ಆಡದೆ ಇರುವಂತ ಹೊಲ ಇರುತ್ತೆ ಅದಕ್ಕೆ ಶೇಂಗಾ ಬಿತ್ತಿದ್ವಿ ನಾವು. ಯಾಕಂದ್ರೆ ಇಳುವರಿ ಜಾಸ್ತಿ ಬರ್ತಾ ಸತು ಇರ್ತಾವ ಭೂಮಿ ಅಂತೇಳಿ. ನಮ್ ತಂದೆಯವ್ರು 3 ಬೆಳೆ ಬೆಳಿತಾ ಇದ್ವಿ ನಾವು. ಅವಾಗ ಕರೆಂಟ್ ಇಂದು ಅಷ್ಟಕ್ಕಷ್ಟೇ ತೊಂದ್ರೆ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ. 650-800 ಚೀಲ ಶೇಂಗಾ ಬೆಳೆದಿದ್ದೆ. ನನಗೆ 17 ವಯಸ್ಸಿಗೆ ನಮ್ದು ತುಂಬು ಕುಟುಂಬ 4 ಜನ, ನಮ್ ತಂದೆಯವ್ರ ಅಣ್ಣತಮ್ಮರು. ನನಗೆ 17 ವಯಸ್ಸಿಗೆ ನನಗೆ ಮನಿ ಇರೋತನ ಕೊಟ್ರು. ಸುಮಾರು 100 ಅಷ್ಟು ನೀರಾವರಿ ಭೂಮಿ ಇತ್ತು ನಮ್ದು, ಉಳಿದದ್ದು ಹೊರವಲ ಮಾಡ್ತಾ ಇದ್ವಿ. ಅಂತ ಕಷ್ಟ ಕಾಲದಲ್ಲೂ ನನಗೆ ಯಾಕೆ ನಮಗೆ ಈ ಸಮಾಜದಲ್ಲಿ ಗಟ್ಟಿತನ ನಮಗೆ ಯಾಕೆ ಬರುತ್ತೆ ಅಂದ್ರೆ, ಈ ಒಕ್ಕಲ್ತನ ಯಾವನ್ ಮಾಡಿರ್ತಾನೆ, ಯಾವ ರೈತ ಮಾಡಿರ್ತಾನೆ, ಅವ್ರಿಗಿದ್ದಷ್ಟು ಗಟ್ಟಿತನ ಬೇರೆ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಬೇರೆ ಕೆಲಸ ಮಾಡೋನಿಗೆ ಅವ್ನು ದಿನ 1,000 ದುಡ್ಲಿ, 10,000 ದುಡ್ಲಿ, ಒಂದು ದಿವಸ ಅವನಿಗೆ ದುಡುಕಿ ನಿಂತಿದ್ರೆ ಅವ್ನು ಚಿಂತೆಗೀಡಾಗ್ತಾನೆ. ಆದ್ರೆ ನಮ್ಮ ರೈತ ಹಂಗಲ್ಲ. ಈ ಎಲ್ಲದನ್ನು ಎದುರಿಸಿ ನಾವು ಗಟ್ಟಿಯಾಗಿ ನಿಲ್ಲುವಂತ ಶಕ್ತಿ ಏನಾದರೂ ಆ ದೇವರು ಕರುಣಿಸಿದ್ರೆ ಅದು ರೈತರಿಗೆ ಮಾತ್ರ. ನಾವು ಯಾವತ್ತು ಎದುಗುಂದಬಾರದು. ಯಾಕಂದ್ರೆ ಈ ದೇಶದಲ್ಲಿ, ಈ ಜಗತ್ತಲ್ಲಿ ಒಂದು ಕಾಳು ಹಾಕಿ ಸಾವಿರ ಕಾಳು ಮಾಡುವಂತ ಶಕ್ತಿ ಇರೋದು ರೈತನಿಗೆ ಒಬ್ಬನಿಗೆ. ಯಾವನೇ ಇವತ್ತು ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಕೋಟಿ ಮಾಡೋದು ಅಷ್ಟು ಸರಳ ಕೆಲಸ ಅಲ್ಲ. ಆದ್ರೆ ನಾವು 3 ತಿಂಗಳಲ್ಲಿ 10 ಕೆಜಿ ನೆಲ್ಲು ಉಗ್ಗಿ 50 ಚೀಲ ನೆಲ್ಲು ಬೆಳೆಯಂತ ನಾವು ರೈತರು. ನಾವ್ಯಾಕ್ರಿ ಆತ್ಮಹತ್ಯೆ ಮಾಡ್ಕೋಬೇಕು? ನಾವು ರೈತರಾಗಿ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ನಾವು ಯಾವತ್ತೂ ಸೋಲೋದಿಲ್ಲ. ಒಂದು ಯಾವುದೇ ಪ್ರಕೃತಿ ವಿಕೋಪದಿಂದ ಒಂದು ಬೆಳೆ ನಾಶ ಆಗ್ಬೋದು, ಆಗೋದಿಲ್ಲ ಅಂತ ನಾ ಹೇಳೋದಿಲ್ಲ. ಆದ್ರೂ ಸಹ ಒಮ್ಮೆ ಆ ದೇವ್ರು ನಮ್ಮನ್ನ ಕೈ ಹಿಡಿದ್ರೆ 2 ವರ್ಷ ಬದುಕ್ತೀವಿ ನಾವು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ ಬಹಳಷ್ಟು ಜನ ರೈತರು ನೋಡಿದ್ನಿ, 8 ಎಕರೆ ಇರುತ್ತೆ, ಅದನ್ನ ಲೀಸಿಗೆ ಕೊಟ್ಟಿರ್ತಾರೆ, ಮುಂಜಾನೆ ಅಂತ ಒಂದು ಲುಂಗಿ ಉಟ್ಕೊಂಡು ಸಿನ್ನೋರಕ್ಕೆ ಹೋಗ್ಬಿಡೋದು. ಏನ್ ಮಾಡ್ತಾ ಇದ್ದೀರಿ ನೀವು? ನೀವು ಯಾರ ಮಕ್ಕಳು? ನಿಮ್ಮ ಕರ್ತವ್ಯ ಏನು? ಅದನ್ನೆಲ್ಲ ಮರೆತು ಬಿಡ್ರಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ರೈತರು ಯಾವತ್ತು ಹಂಚುವಂತ ಅವಶ್ಯಕತೆ ಇಲ್ಲ. ನಮಗೆ ದೇವರೇ ನಮ್ಮ ತಂದೆ ತಾಯಿ, ಈ ಭೂಮಿನೇ ನಮ್ಮ ತಂದೆ ತಾಯಿ. ನಮಗೆ ಈ ಭೂಮಿ ಕೈ ಹಿಡಿಬೇಕಾದ್ರೆ ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ನಾವು ಯಾವತ್ತು ಹಂಚುವಂತ ಅವಶ್ಯಕತೆ ಇಲ್ಲ ದಯವಿಟ್ಟು. ಅದಕ್ಕೆ ರೈತರು ಈ ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡುವಂತವ್ರು ನಾವು. ಸುಮ್ಮನೆ ಇದೇನಾಗ್ಬಿಟ್ಟದ ಪರಿಸ್ಥಿತಿ ಅಂದ್ರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಬರೇ ಸರ್ಕಾರ ಒಂದೇ ಅಂತಲ್ಲ, ಇವತ್ತು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ವಿಜ್ಞಾನಿಗಳಿರ್ಬೋದು, ನೀವು ಫೀಲ್ಡ್ಗೆ ಹೋಗ್ಬೇಕು, ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕು. ನನ್ನ ಅಭಿಪ್ರಾಯ ಇದು. ಯಾಕಂದ್ರೆ ನಾನು ಸ್ವತಃ ಒಕ್ಕಲತನ ಮಾಡ್ತೀನಿ. ಇವತ್ತಿಗೂ ನಾನು ಸುಮಾರು 150-200 ಎಕರೆಯಷ್ಟು ಹೊಲಗಳನ್ನು ನಾನು ಸ್ವತಃ ಮಾಡ್ತೀನಿ. ನೀವು ನಂಬಲಿಕ್ಕಿಲ್ಲ, 4 ಮೂಲಿ ತಿರುಗಾಡಿ ನಡೆ ಹೊಲ್ದಾಗ ಕುಂದಿರ್ಬೇಕಂತ ಆ ಹೊಲ ಹೇಳುತ್ತಂತ, ನನಗೆ ಇದನ್ನ ಮಾಡಿ ನಿನಗೆ ಇದನ್ನ ಕೊಡ್ತೀನಿ ಅಂತೇಳಿ. ಅದಕ್ಕೆ ನಾವು ಅವಸರ ಅವಸರದಾಗ ಹೋಗಿ ಹೊಲ್ದಾಗ ಹಿಂಗೆ ಹೋಗಿ ಈಗೆಲ್ಲ ಏನಾಗ್ಬಿಟ್ಟವ, ರೋಡ್ ಆಗ್ಬಿಟ್ಟವ, ದೊಡ್ಡ ದೊಡ್ಡ ಹೊಲ್ಗಳಾಗ ಕಾರ್ನಾಗ ಹೋಗೋದು, ಕಾರ್ನೇ ಬರೋದು. ಹಂಗಲ್ಲ, ಪ್ರತಿ ಮೂಲೆ ಆಟಾಡಿ ಒಂದ್ ಹತ್ರ ಒಂದು ಅರ್ಧ ತಾಸು ಶಾಂತ ರೀತಿಯಿಂದ ಕೂತ್ರೆ ಆ ಹೊಲ ಹೇಳುತ್ತಂತ, ನನಗೆ ಇಂತಿಂಥ ಕೆಲಸ ಮಾಡು, ಇಂತಿಂಥದ್ದು ಮಾಡಿದ್ರೆ ನಿನಗೆ ಇಷ್ಟು ಕೊಡ್ತೀನಿ ಅಂತೇಳಿ ಆ ಹೊಲ ಹೇಳುತ್ತಂತ ನಮ್ಮ ತಂದೆ ಹೇಳ್ತಿದ್ದ ಇವತ್ತು. ಅದಕ್ಕೆ ಯಾವಾಗ್ಲೂ ನಾವು ಹೊಲಗಳನ್ನ ಪ್ರೀತಿ ಮಾಡಬೇಕು. ಬರೀ ಹೊಲ ಕಲ್ಟಿವೇಷನ್ ಮಾಡಬೇಕು, ಬೆಳಿಬೇಕು ಅನ್ನೋದಲ್ಲ. ಇವತ್ತು ನಮ್ಮ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತೀವಿ, ನಮ್ಮ ಗುರು ಹಿರಿಯರನ್ನ ಹೇಗೆ ಪ್ರೀತಿ ಮಾಡ್ತೀವಿ, ಹಾಗೆ ನೀವು ಪ್ರತಿಯೊಂದು ಗಿಡ ಇರಲಿ, ಒಂದು ಮಣ್ಣಿರಲಿ, ಅದನ್ನ ಪ್ರೀತಿ ಮಾಡಿದಾಗ ಅದರದ್ದು ಇಂಪ್ಯಾಕ್ಟೇ ಬೇರೆ ಇರ್ತೈತಿ. ಅದಕ್ಕೂ ಜೀವ ಇರ್ತೈತಿ, ಅದಕ್ಕೂ ಮನಸ್ಸು ಇರ್ತೈತಿ. ಪ್ರತಿಯೊಂದು ಗಿಡ ನೀವು ನೋಡ್ರಿ, ಒಳ್ಳೆ ಹಣ್ಣು ಬಿಡೋಂತ ಗಿಡ ದಿವಸಕ್ಕೆ 10 ಸಾರಿ ಅದನ್ನ ಪ್ರೀತಿಯಿಂದ ಮುಟ್ಟಿ ಬರ್ರಿ, ಅದು 10 ಫಲ ಜಾಸ್ತಿ ಕೊಡುತ್ತೆ. ಯಾಕಂದ್ರೆ ಅದಕ್ಕೂ ಜೀವ ಐತಿ. ನಾವೇನು ಮಾತಾಡ್ತೀವಿ ಅದಕ್ಕೆ ಕೇಳುವಂಥ ಶಕ್ತಿನೂ ಐತಿ. ಆದ್ರೆ ಅದಕ್ಕೆ ಮಾತಾಡುವಂಥ ಶಕ್ತಿ ಇಲ್ಲ. ಅದಕ್ಕೆ ಮಾತಾಡುವಂಥ ಶಕ್ತಿ ಇದ್ರೆ ನಾವೆಲ್ಲ ಬಹಳ ಜಾಗರೂಕರಾಗ್ತಿದ್ವಿ ಇನ್ನು. ಯಾಕಂದ್ರೆ ಅದು ಏನು ಬೇಕು ಕೇಳ್ತಿತ್ತು, ಕೇಳೋದಿಲ್ಲ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಅದಕ್ಕೆ ಏನು ಬೇಕು ಅಂತ ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಕೊಡುವಂತ ಕೆಲಸ ಮಾಡಬೇಕು. ನಮ್ಮ ರೈತರು ಯಾವತ್ತೂ ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಈ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ, ಅವ್ರ ಸಹಕಾರ ಸಲಹೆಗಳನ್ನು ತಗೋಬೇಕು. ನಂತರ ವಿಶ್ವವಿದ್ಯಾಲಯದ ಇನ್ನೋರ್ವ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಬಸವನಗೌಡ ಬ್ಯಾಗ್ವಾಟ್ ಇವರುಗಳು ಕೂಡ ಮಾತನಾಡಿದರು. ಇವತ್ತು ನಮ್ಮ ಕೃಷಿ ವಿಜ್ಞಾನದಿಂದ ಯಾವ್ಯಾವ ಬೀಜೋತ್ಪಾದನೆ ಆಗಿದೀವಿ ಅಂತಕ್ಕಂಥದ್ದು ಒಂದು ಮಾಹಿತಿ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಆದರೆ ಮಾಹಿತಿ ಗೊತ್ತಾದದ್ದು ಕೆಲವು ಜನರಿಗೆ ಗೊತ್ತಾಗುತ್ತೆ, ಇದು ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ಒಂದು ವ್ಯವಸ್ಥೆನ ಆಗಬೇಕು. ಇವತ್ತು ಪ್ರತಿಯೊಬ್ಬ ಬೆಳೆಯಲ್ಲಿ ಒಬ್ಬೊಬ್ಬ ರೈತ ಒಂದು ಬೆಳೆ ಬೆಳೀತಾರೆ. ಒಂದು ಏರಿಯಾದಲ್ಲಿ ಬರೀ ತೊಗರಿ ಬೆಳೀತಕ್ಕಂಥ ರೈತರು ಇರ್ತಾರೆ, ಒಂದು ಬೆಳೆಯಲ್ಲಿ ಹತ್ತಿ ಬೆಳೀತಕ್ಕಂಥ ರೈತರು ಇರ್ತಾರೆ, ಕಡಲೆ ಬೆಳೀತಕ್ಕಂಥ ರೈತರು ಇರ್ತಾರೆ. ನಾವು ಯೂನಿವರ್ಸಿಟಿ ವಿಜ್ಞಾನಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ, ಪ್ರತಿ ತಿಂಗಳಲ್ಲಿ ಒಂದೊಂದು ದಿವಸ ನಮ್ಮಿವತ್ತು ನಮ್ಮ ಜಯಪ್ರಕಾಶ್ ಅವ್ರ ಮುಖಾಂತರ ಅಗ್ರಿಕಲ್ಚರ್ ಮತ್ತು ಡಿಪಾರ್ಟ್ಮೆಂಟ್ನವರು, ನಮ್ಮ ಯೂನಿವರ್ಸಿಟಿಯ ವಿಜ್ಞಾನಿಗಳು, ನಾವೆಲ್ಲರೂ ಸೇರಿ ಒಂದೇ ದಿವಸ ಅಷ್ಟು ಇಡಬಾರ್ದು. ಒಂದು ಬೆಳೆ ತೊಗರಿ ಬೆಳೀತಕ್ಕಂಥ ರೈತರನ್ನ ಅಲ್ಲಿ ಆಯ್ಕೆ ಮಾಡಿ ಇಲ್ಲಿ ಕರೆಸ್ತಕ್ಕಂಥ ಯೋಜನೆಯನ್ನು ಮಾಡಬೇಕು. ಯಾಕಂದರೆ ನಾವೆಲ್ಲರೂ ವಿಜ್ಞಾನಿಗಳು ಹೋಗಿ ಪ್ರತಿಯೊಂದು ಊರಿಗೆ ಹೋಗಿ ತಿಳಿಸೋಕ್ಕಾಗಲ್ಲ. ಆ ಕಾರಣದಿಂದ ನಾವು ನಮ್ಮ ವಿಜ್ಞಾನಿಗಳಿಗೆ ಒಂದೇ ಒಂದು ವಿನಂತಿ, ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ JD ಸಾಹೇಬರು ಮತ್ತು ನಮ್ಮ ತಾಲೂಕಾ ADAರು ಎಲ್ಲರೂ ಸೇರಿ ಒಂದೊಂದು ಬೆಳೆಯಲ್ಲಿ ಬೆಳೀತಕ್ಕಂಥವ್ರನ್ನ ನಾವು ಇಲ್ಲಿ ಯೂನಿವರ್ಸಿಟಿ ಕರೆಸಿ ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಯೂನಿವರ್ಸಿಟಿಯವ್ರು ಮಾಡಬೇಕಂತ ನಾವು ವಿನಂತಿ. ಇವತ್ತು ಕಡಲೆ ಬೆಳೀತಕ್ಕಂಥ ರೈತರು ಇದ್ರೆ ಈಗ ಕಡಲೆ ಸೀಸನ್, ಇವತ್ತು ಈಗ ಸ್ಟಾರ್ಟ್ ಆಗ್ತದೆ ಕಡಲೆ, ಹಿಂಗಾರಿ ಜೋಳ, ಹೈಬ್ರಿಡ್ ಜೋಳ ಬಿತ್ತಕ್ಕಂಥ ಒಂದಿದೆ. ಈ ದಿನಮಾನಗಳಲ್ಲಿ ನಾವು ಇಂಥಲ್ಲಿ ನಮ್ಮ ಬೀಜಗಳಿದ್ದಾವೆ, ಇಂಥ ತಳಿ ಬಂದಿದ್ದಾವೆ, ನೀವು ಉಪಯೋಗ ಮಾಡಿರತಕ್ಕಂಥ ವಿಚಾರ ಇದೆ. ಇದು ರೈತರಿಗೆ ತಿಳುವಳಿಕೆ ಬರಬೇಕಾಗತ್ತೆ. ಕೆಲವೊಬ್ಬರಿಗೆ ರೈತರಿಗೆ ಗೊತ್ತಾದ್ರೆ ಅರ್ಥ ಅಲ್ಲ, ಪ್ರತಿಯೊಬ್ಬ ರೈತರಿಗೆ ಹೇಳಬೇಕು, ಪೇಪರಲ್ಲಿ ಒಂದು ಅನೌನ್ಸ್ ಮಾಡಬೇಕು, ಇಲ್ಲ TVಯಲ್ಲಿ ಹೆಂಗಿದ್ರು ನಮ್ಮ FM ರೇಡಿಯೋ ಇದೆ, ಇಂಥ ದಿವಸ ಇಷ್ಟು ಗಂಟೆಗೆ ರೈತರು ನಾವು ಕರೆದಿದ್ದೀವಿ, ಆಹ್ವಾನ ಮಾಡಿದೀವಿ, ಅಂದ್ರೆ ಪ್ರತಿಯೊಬ್ಬ ರೈತರು ಬರ್ತಾರೆ, ಅವ್ರ ಬಗ್ಗೆ ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಬೆಳಿಬೇಕಂತಕ್ಕಂಥದ್ದು ತಿಳುವಳಿಕೆ ಬರ್ತದೆ. ಈಗೆಲ್ಲ ಕೂಡ ನಾವು ದಿನಂಪ್ರತಿ ನೋಡ್ತಾ ಇದ್ದೀವಿ, ಈ ಬೀಜದಲ್ಲಿ ಇರತಕ್ಕಂಥ ಮೋಸ ಯಾವುದರಲ್ಲಿ ಇಲ್ಲ. ಒಂದೊಂದು ಬೀಜ 500 ರೂಪಾಯಿಗೆ ಸಿಗ್ತಕ್ಕಂಥ ಪ್ಯಾಕೆಟ್ ಬೀಜ 1,500-2,000 ರೂಪಾಯಿಗೆ ಮಾರಿರ್ತಕ್ಕಂಥ ಉದಾಹರಣೆ ಇದೆ ನಮ್ಮ ರೈತರಿಗೆ ಗೊತ್ತಾಗಿದೆ. ಇವತ್ತು ಹೈಬ್ರಿಡ್ ಬೀಜ ಸಿಗ್ತಾ ಇಲ್ಲ, ಜೋಳ ಕಡ್ಲೆಗಳು ಸಿಗ್ತಾ ಇಲ್ಲ. ಇವತ್ತು ಸನ್ಫ್ಲವರ್ ಎಲ್ಲರೂ ಬಿತ್ತದ್ ಬಿಟ್ಟಿದ್ರೆ, ಈಗ ಯಾರು ಹೊಸ ತಳಿ ಬಂದಿದ್ರೆ ಸನ್ಫ್ಲವರ್ ಹಾಕ್ತಾರೆ ಹೇಳಿದ್ರೆ. ಆ ಕಾರಣದಿಂದ ನಾವು ರೈತರು ಒಂದು ಬೀಜೋತ್ಸವ ಕಾರ್ಯಕ್ರಮ ಮಾಡೋದು ಮುಖ್ಯ, ಆದ್ರೆ ಅದನ್ನ ಜನರಿಗೆ ತಿಳುವಳಿಕೆ ಮಾಡೋದು ಬಹಳ ಮುಖ್ಯ ವಿಚಾರ ಇದೆ. ಹೊಸಮನೆಯವರಿಂತವೆಲ್ಲ ಒಂದು ತೆಗೆದುಕೊಂಡು ರೈತರು ಯಾವ್ಯಾವ ಸೀಸನ್ ಬೆಳಿತೇವೆ ಆ ಸೀಸನ್ಕಿಂತ 1 ತಿಂಗಳ ಮುಂಚಿತವಾಗಿ ನಾವು ರೈತರನ್ನ ಕರಿಬೇಕು. ಅದಾದ್ರೆ ರೈತರಿಗೆ ಎಷ್ಟೋ ಮಟ್ಟ ತಿಳುವಳಿಕೆ ಆಗ್ತದೆ. ನಮ್ಮ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡು ಒಂದಕ್ಕೊಂದು ಅಣತಾಮ್ರದಂಗೆ, ಅದು ಇವರಿಬ್ರು ಕಲಿತು ಈ ರೈತರು ತಿಳುವಳಿತಕ್ಕಂಥ ಮಾಡೋದು ಬಹಳ ಮುಖ್ಯ ಐತೆ. ನಮ್ದು ವಿನಂತಿ ಇದೆ, ಈಗಾಗಲೇ ನಾವು ಬೀಜೋತ್ಪಾದನೆ ಮಾಡುವ ಹೊತ್ತಿನ ನಾವು ಹೇಳಿದ್ವಿ, ಇವತ್ತು ಭತ್ತ ಈ ನಮ್ಮ ಭಾಗದಲ್ಲಿ ಭತ್ತ ಹೆಚ್ಚಿಗೆ ಬೆಳೀತಾ ಇದೆ, ಮತ್ತು ಸೌಳು ಜೋಳು ಇದೆ ನಮ್ಮಲ್ಲಿ, ಸೌಳು ಜೋಳು ಭೂಮಿ ಇದೆ. ಇದಕ್ಕೂ ಕೂಡ ಬಂದು ನಾನು ಹಿಂದಕ್ಕೆ 2008-09 ನಾನು ತುಂಗಭದ್ರಾ ಕಾಡ ಅಧ್ಯಕ್ಷ ಆದಾಗ ಇದೇ ಯೂನಿವರ್ಸಿಟಿಗೆ ಸೌಳು ಜೌಳು ಭೂಮಿನ ಪೈಪ್ ಮುಖಾಂತರ ಒಂದು ಆಗ್ತಕ್ಕಂಥ ಒಂದು ಯೋಜನೆಯನ್ನು, ಸುಮಾರು 100 ಕೋಟಿ ರೂಪಾಯಿ ಯೋಜನೆಯನ್ನ ನಿಮ್ಮ ಯೂನಿವರ್ಸಿಟಿಗೆ ಕೊಟ್ಟಿದ್ವಿ ನಾವು. ಇವತ್ತು ಸಾಕಷ್ಟು ಜನರನ್ನ ಅವು ಹಳ್ಳಗಳು ಊಡಿ ತೆಗ್ತಕ್ಕಂಥವು, ಹಳ್ಳ ಎಲ್ಲ ಊಡಿಬಿಟ್ಟಿದ್ವು, ಅದನ್ನ ನಾವು 200 ಪೋಕ್ಲಿಂದ ಹಳ್ಳಗಳ ಕಂಪ್ಲೀಟ್ ಶೀಟ್ ತೆಗೆಸಿ ನೀರು ಸರಳವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅವತ್ತು ನಿಮ್ಮ ಯೂನಿವರ್ಸಿಟಿ ಮುಖಾಂತರೇ ಮಾಡಿದ್ವಿ ನಾವು. ಈಗ ನಮ್ಮಲ್ಲಿ ಕೆರೆ ಪದ್ಧತಿ ಮಾಡ್ತಾ ಇದ್ವಿ, ಈಗ ಯಾಕಂದ್ರೆ ನಮ್ಮಲ್ಲಿ ಟೇಲ್ಯಾಂಡ್ ಇದಾವೆ, ಕೆರೆಗಳು ಮಾಡ್ತಕ್ಕಂಥ ಯೋಜನೆ. ಇವತ್ತು ಮಳೆಗಾಲದಲ್ಲಿ ಪ್ರತಿಯೊಬ್ಬ ರೈತ ಸಣ್ಣದೊಂದು ಕೆರೆ ಮಾಡ್ಕೋಬೇಕು ನೀವು, ಆ ನೀರಿನ ಬರ್ತಕ್ಕಂಥ ಭೂಮಿಯಲ್ಲಿ ನೀರು ಬರ್ತಕ್ಕಂಥ ಕೆರೆಗೆ ತುಂಬಿಸಿ ಅದಕ್ಕೆ ಒಂದು ಬೆಳೆಗೆ ನೀರು ಕೊಟ್ಟರೆ ಸಾಕು, ನಮ್ಮ ಬೆಳೆ ಬರ್ತದೆ. ಅದು ಪ್ರತಿಯೊಬ್ಬ ರೈತರು ನಾವು ತಿಳುವಳಿ ಕೇಳಬೇಕು. ನಮ್ಮ ಹೊಲದಾಗ ನೀರೇ ನಾವು ಸ್ಟೋರ್ ಮಾಡೋದು, ನಾವು ಸ್ಟಾಕ್ ಮಾಡೋದು ಹೊಲದಲ್ಲಿ. ನಾವೆಲ್ಲ ಒಕ್ಕಲ್ತನದಿಂದ ಬಂದವರು, ನಾವು ಸುಮಾರು 28 ಒಕ್ಕಲ್ತನ ಇದ್ವಿ, 100 ಆಕಳ ಎಮ್ಮೆಗಳು ಇರ್ತಿದ್ವು. ಆದ್ರೆ ಇವತ್ತು ಒಂದು ಇಲ್ಲ ನಮ್ಮ ಮನೆಗಳಿಗೆ, ಯಾಕಂದ್ರೆ ಲೇಬರ ಸಿಗ್ತಾ ಇಲ್ಲ. ಇವತ್ತು ನಾವು ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 1 ತಿಂಗಳಲ್ಲಿ 100-150 ಎಕರೆ ಲೆವೆಲ್ ಮಾಡಿಸಿದ್ವಿ, ಒಂದೇ ಟ್ರ್ಯಾಕ್ಟರ್ ಇಟ್ಕೊಂಡು ನಾವೆಲ್ಲ ಒಕ್ಕಲ್ತನ ಮಾಡಿದವರು. ಈಗ ಭತ್ತ ಬೆಳಿತಕ್ಕಂಥವು ನಾವೆಲ್ಲ ರಾಗಿದ್ದೀವಿ, ಆ ಭತ್ತದಲ್ಲಿ ಕೂಡ ನಾವು ಸಂಶೋಧಕರಿಗೆ ಹೇಳಿದ್ವಿ, ಇವತ್ತು ನಾವು ಈ ಮಳೆಗಾಲ ಸೀಸನ್ನಲ್ಲಿ ಭತ್ತ ಕೊಯ್ಲಿ ಬರ್ತದೆ, ಕೊಯ್ದು ಬಿಡ್ತದೆ, ಕೊಯ್ದಾಗ ಸುಮಾರು 1 ಫೀಟ್ ಬರೀ ಹುಲ್ಲು ಬೀಳ್ತದೆ, ಅದು ಇಮಿಡಿಯೇಟ್ಲಿ ಕೊಯ್ಯಂಗಲ್ಲ, ಅದಕ್ಕೆ ನಾವು ಬೆಂಕಿ ಹಚ್ತೀವಿ. ನಮ್ಮ ರೈತರಿಗೆ ಗೊತ್ತಿಲ್ಲ, ಅದಕ್ಕೆ ಏನಾದರೂ ಒಂದು ಸಂಶೋಧನೆ ಮಾಡಿ ಅದಕ್ಕೊಂದು ಏನಾದರೂ ಪೆಸ್ಟಿಸೈಡ್ಸ್ ಹೊಡಿಸಿ ಅಲ್ಲೇ ಒಂದು ಗೊಬ್ಬರ ಆಗ್ತಕ್ಕಂಥದ್ದು ಎರೆಹುಳು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಇನ್ನು ಹಲವಾರು ಯೋಜನೆಗಳು ತಂದ ಮೇಲೆ ಇದನ್ನು ರೈತರು ನೇರವಾಗಿ ಮುಟ್ತಕ್ಕಂಥದ್ದು ಯೋಜನೆ ಆಗಬೇಕು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ICAR ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಮಾವು ಉತ್ತರ ಪ್ರದೇಶದ ಡಾಕ್ಟರ್ ಸಂಜಯ್ ಕುಮಾರ್ ಇವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿದ್ದು ಹೀಗೆ: ಮುಖ್ಯವಾಗಿ ರೈತ ಬಾಂಧವರು ಉದ್ಯಮ ರೂಪದಲ್ಲಿ ಬೀಜೋತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಬೀಜೋತ್ಪಾದನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಮೋಘವಾದಂತಹ ಒಂದು ಸಾಧನೆಯನ್ನು ಮಾಡುತ್ತಿದ್ದು ದೇಶಕ್ಕೆ ಮಾದರಿಯಾದಂತಹ ವಿಶ್ವವಿದ್ಯಾಲಯವಾಗಿದ್ದು ರೈತ ಬಾಂಧವರು ಬೀಜೋತ್ಪಾದನೆಯಲ್ಲಿ ತೊಡಗಿ ಅಧಿಕ ಪ್ರಮಾಣದ ಲಾಭವನ್ನು ಗಳಿಸಿಕೊಳ್ಳಲು ಅವಕಾಶ ಇದೆ ಎಂದು ತಿಳಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಮಾತನಾಡಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಅತಿ ಹೆಚ್ಚು ಸುಧಾರಿತ ತಳಿಗಳನ್ನು ಸಂಶೋಧನೆ ಮಾಡಿದ್ದು ರೈತರ ಪಾಲ್ಗೊಳ್ಳುವಿಕೆ ಹಾಗೂ ರೈತರ ಸಹಕಾರವು ಅಷ್ಟೇ ಮುಖ್ಯವಾಗಿದ್ದು ರೈತ ಬಾಂಧವರು ಬೀಜೋತ್ಪಾದನೆಯಲ್ಲಿ ತೊಡಗುತ್ತಾ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ತಾಂತ್ರಿಕ ಸಹಾಯವನ್ನು ನೀಡಲು ಸಿದ್ಧವಿದೆ. ಇದರ ಪ್ರಯೋಜನವನ್ನು ನಮ್ಮ ಭಾಗದ ರೈತರು ಪಡೆದುಕೊಳ್ಳಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ: ಈ ಒಂದು ಮುಂಗಾರು ಮತ್ತು ಹಿಂಗಾರು ಬೀಜೋತ್ಪಾದನಾ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಇದು ನಮ್ಮ ವಿಶ್ವವಿದ್ಯಾಲಯದ ಒಂದು ವಿಶೇಷ ಕಾರ್ಯಕ್ರಮ. ಅದು ಮುಖ್ಯವಾಗಿ ಬೀಜ, ಈ ಒಂದು ದಿನವನ್ನು ಮೀಸಲಾಗಿಟ್ಟಿದ್ದೀವಿ. ಬೀಜ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ಬೀಜ ಚೆನ್ನಾಗಿದ್ರೆ ಮುಂದಿನ ಬೆಳೆ ನೀವು ನಿರೀಕ್ಷಿಸಬಹುದು. ಅದಕ್ಕೋಸ್ಕರ ಬೀಜ ತಯಾರಿಕೆ ಕಳಪೆ ಬೀಜ ಅನ್ನೋದು ಬಹಳ ಕೇಳ್ಬರ್ತಾರೆ. ಈಗ ಉದಾಹರಣೆ ನಮ್ಮ ಅಡಗಲಿ ಆ ಭಾಗದಲ್ಲಿ ಈ ಸಾರಿ ಈ ಸನ್ಫ್ಲವರ್ ಸೂರ್ಯಕಾಂತಿಯಲ್ಲಿ ಕಳಪೆ ಬೀಜ ಬಂತು. ಒಂದ್ ಸರ್ತಿ ರೈತರು ಬಿತ್ತಾದ ಮೇಲೆ ಕಳಪೆ ಬೀಜ ಅಂತಂದ್ರೆ ಬಹಳಷ್ಟು ಸಮಯ ಬಹಳ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಬೀಜದ ಬಗ್ಗೆ ಬಹಳ ಅಷ್ಟು ನಾವು ಮಹತ್ವ ವಹಿಸಬೇಕು. ಅದನ್ನ ಬೀಜ ಎಲ್ಲಿಂದ ಮಾಡಬೇಕಂದ್ರೆ ಬರೇ ವಿಶ್ವವಿದ್ಯಾಲಯ ಮಾಡಿದ್ರಾಗಲ್ಲ, ಸರ್ಕಾರ ಮಾಡಿದ್ರಾಗಲ್ಲ. ಇದಕ್ಕೆ ಸಹಕಾರ ಬೇಕಂತಂದ್ರೆ ರೈತರನ್ನೇ ಉತ್ಪಾದನೆ ಮಾಡಬೇಕು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೇಳಿದ್ರು ಭಯಾಪುರ ಅವರು, ಹೊಲಕ್ಕೆ ಹೋಗ್ಬೇಕು, ಹೊಲದ ನಾಲ್ಕು ಮೂಲೆ ಅಡ್ಡಾಡಬೇಕು, ಮಾತಾಡಿಸ್ಬೇಕು, ನೋಡಿದ್ರೆ ಮಾತ್ರ ಗೊತ್ತಾಗದು. ಆಳುಗಳ ಸಮಸ್ಯೆ ಮತ್ತು ಖರ್ಚು ಜಾಸ್ತಿ, ಆದಾಯ ಕಡಿಮೆ ಅನ್ನೋದು ಬಹಳ ಇದೆ. ಅದನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು ಆ ರೀತಿ ಪ್ಲಾನ್ ಮಾಡಿದ್ರೆ ಆಗುತ್ತೆ. ಕೃಷಿ ಇಲ್ಲ ಅಂದ್ರೆ ನಿಮ್ಮ ಕೈಗಾರಿಕೆ ಎಲ್ಲ ಬಿದ್ದು ಹೋಗುತ್ತೆ. ಕೈಗಾರಿಕೆಗೆ ಕೃಷಿನೇ ಮೂಲ. ನಿಮ್ ಕೃಷಿ ಬೆಳೆಯಲಿಲ್ಲ ಅಂದ್ರೆ ಯಾವ್ದು ಕೈಗಾರಿಕೆ? ಹತ್ತಿ ಬೆಳೆಯಲಿಲ್ಲ ಅಂದ್ರೆ ಹತ್ತಿ ಇಂಡಸ್ಟ್ರಿ ಹೋಗುತ್ತೆ. ಭತ್ತ ಬೆಳೆಯಲಿಲ್ಲ ಅಂದ್ರೆ ಭತ್ತ ಇಂಡಸ್ಟ್ರಿ ಹೋಗುತ್ತೆ. ಪ್ರತಿಯೊಂದು ಇಂಡಸ್ಟ್ರಿ ಬಿದ್ದು ಹೋಗ್ಬಿಡ್ತಾವೆ. ಅದಕ್ಕೋಸ್ಕರ ನಿಮ್ಗೆಲ್ಲ ಕೆಲಸ ಬೇಕಂದ್ರೆ ಕೃಷಿ. ಕೃಷಿಯಿಂದ ಹೆಚ್ಚಿನ ಜನಕ್ಕೆ ಡಿಪೆಂಡಿಂಗ್ ಆಗಿರೋದು, ಮೋರ್ ದೆನ್ 15% ಕೃಷಿನೇ. ಕೃಷಿ ಇಲ್ಲಾಂದ್ರೆ ಯಾರಾಗಲ್ಲ. ಹಾಲೆ ಒಂದು ದಿನ ನೀ ಬಂದ್ ಮಾಡಿ ಸಿಟಿಯವರೆಲ್ಲ ಇರಕ್ಕಾಗೋದಿಲ್ಲ. ಆದ್ರೆ ನೀವು ಮಾಡುತ್ತದ ಬೆಲೆಗೆ ಏನಂತಂದ್ರೆ ಬೆಲೆ ಬೇಕು. ಅದನ್ನ ಯಾವ ರೀತಿ ಬೆಲೆ ತಗೊಳೋದು ಬಹಳ ಮುಖ್ಯವಾದ ಒಂದು ವಿಷಯ. ಬೀಜೋತ್ಪಾದನಾ ರೈತರು ಸೀಡ್ ಅಪ್ ಮಾಡ್ರಿ, ಸೀಡ್ ವಿಲೇಜ್ ಕಾನ್ಸೆಪ್ಟ್ ಮಾಡ್ರಿ. ನಮ್ ಸಂಜಯ್ ಕುಮಾರ್ ಸೀಡ್ ವಿಲೇಜ್ ಕಾನ್ಸೆಪ್ಟ್. ಒಂದು ವಿಲೇಜ್ ಅಲ್ಲೆಲ್ಲ ಸೀಡ್ ಬೆಳೆದು ಬಿಟ್ರೆ ಬೇರೆ ವಿಲೇಜ್ ಬೇಕಂತಾರೆ. ಯಾಕಂದ್ರೆ ನಮಗೆ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಬೆಳೀತಾ ಇದ್ರೆ ನಮ್ಗೆ ಹೋಗಕ್ಕೂ ನೋಡಕ್ಕೂ ಬಹಳ ಕಷ್ಟ ಆಗತ್ತೆ. ಈ ಫೀಲ್ಡ್ ಇಂದ ಆ ಫೀಲ್ಡ್ ಹೋಗೋದಕ್ಕೆ ಇನ್ನೊಂದಕ್ಕೆ ಹೋಗಕ್ಕೆ ಇಲಾಖೆಗೆ ಆಗಿರ್ಬೋದು, ಕರ್ನಾಟಕ ಬೀಜೋತ್ಪಾದನಾ ನಿಗಮಗಾಗಿರ್ಬೋದು, ನಮಗೆ ಆಗಿರ್ಬೋದು ಕಷ್ಟ ಆಗತ್ತೆ. ನಮ್ಮ ಕಡಿಮೆ ಜನ ಇರೋದ್ರಿಂದ ಹೆಚ್ಚೆಚ್ಚು ಬೀಜೋತ್ಪಾದನೆ ಮಾಡಬೇಕು. ಒಂದು ಸರಿ ರೈತರು ಬೀಜೋತ್ಪಾದನೆಗೆ ಹೊಂದ್ಕೊಂಡ್ಬಿಟ್ರೆ ಮುಂದಿನ ಸರಿ ಅದೇ ಬೇಕಾಗ್ತದೆ. ಈಗ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಎಲ್ಲರಿಗೂ ಮಾಡಕ್ ಆಗಲ್ಲ. ಈಗ ಬಹಳ ನಾನು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಅಲ್ಲಿ ಟೊಮಾಟೋದಲ್ಲಿ ಫಸ್ಟ್ ನನ್ನ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಟೊಮಾಟೋದಲ್ಲಿ ಮಾಡ್ಬೇಕಂದ್ರೆ ರೈತರೇ ಹೇಳ್ತಿದ್ರು, ಸಾರ್ ಇದು ನಂಬರ್ ಇದು, ಇದು ಈ ನಂಬರ್ ಕೊಟ್ಟಿದ್ರು ಲಾಸ್ಟ್ ಇದೇ. ಯಾಕಂದ್ರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ತಾರೆ ಅವ್ರಿಗೆ. ಅದ್ರ ಕ್ಯಾರೆಕ್ಟರ್ಸ್ ಎಷ್ಟು, ಅದ್ರ ಎಲೆ ಹೆಂಗೆ, ಅದ್ ಹೆಂಗ್ ಮಡಿಸ್ತದೆ, ಅದಕ್ಕೆ ಬೀಜ ಎಷ್ಟು, ಎಲ್ಲ ಪ್ರತಿಯೊಂದು ಗೊತ್ತಾಗ್ತದೆ. ಆ ರೀತಿ ಇನ್ವಾಲ್ವ್ ಆಗಿದ ರೈತರು ಗೊತ್ತಾಗ್ಬಿಡ್ತದೆ ಇದು ಇದು ಯಾವ ಬೇರೆ ಬೀಜ. ಒಂದು ಹೈಬ್ರಿಡ್ ಸೀಡ್ ಬೆಳೆಸಿಲ್ಲ, ಒಂದು ಬೀಜ ಮಿಕ್ಸ್ ಆಗಿದ್ರೆ ಬಹಳಷ್ಟು. ಒಂದು ಕಾಳು ಹಾಕಿದ್ರೆ 100 ಕಾಳು ಬೆಳೀತೀವಿ, 1 ಕೆಜಿ ಹಾಕಿದ್ರೆ 10 ಕ್ವಿಂಟಾಲ್ ಬೆಳಿತೀವಿ ಅಂತ ಹೇಳಿದ್ರು ಅವರು ಬೀಜ. ಅದಕ್ಕೋಸ್ಕರ ಬೀಜ ಬಹಳ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಬೀಜೋತ್ಪಾದನೆಗೆ ಅಂದ್ರೆ ಸಾಕಷ್ಟು ಬೀಜದ ಬೇಡಿಕೆ ಇದೆ. ಇಲ್ಲೇನಂದ್ರೆ ಹತ್ತಿ ಬೀಜ ಆಗಿರ್ಬೋದು, ತೊಗರಿ ಬೀಜ ಆಗಿರ್ಬೋದು, ಭತ್ತದ ಬೀಜ ಆಗಿರ್ಬೋದು, ಮತ್ತು ಸಿರಿಧಾನ್ಯಗಳ ಬೀಜ ಆಗಿರ್ಬೋದು. ಬೀಜಕ್ಕೆ ಬಹಳ ಬೇಡಿಕೆ ಇರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಮುಂಗಾರಂಗಮನಲ್ಲಿ ಮತ್ತು ಮುಂಗಾರಂಗಮನಲ್ಲಿ ನಾವು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಬೀಜ ಕೊಡಬೇಕಾಗತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ. ಎಲ್ಲವನ್ನು ನಾವೇ ಮಾಡಿ ಕೊಡಕ್ಕಾಗಲ್ಲ, ನಾವೆಲ್ಲ ಮಾಡಿ ಪ್ರೊಸೆಸಿಂಗ್ ಮಾಡಿ. ಅದಕ್ಕೆ ರೈತರ ಸಹಕಾರ ಬಹಳ ಬಹಳ ಮುಖ್ಯವಾಗಿ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆತಾರ. ನೀವು ಒಂಥರ ಮಿನಿ ಸೈಂಟಿಸ್ಟ್ ಇದ್ದಂಗೆ ನೀವು ಮಾಡಿ ಕೊಟ್ರೆ ಅದನ್ನ ಮುಂದಿನ ಜನಕ್ಕೆ ಎಲ್ಲ ರೈತ ನಿಮ್ದು ಒಂದು ಪಾಲು ಇದೆ. ಯಾಕಂದ್ರೆ ನೀವು ನಮ್ದು ಏನಂದ್ರೆ ಸರ್ವಿಸ್, ನಿಮ್ಗೆ ಏನಂದ್ರೆ ಇದು ಚೆನ್ನಾಗಿಲ್ಲ, ಇದು ಆ ವೆರೈಟಿ, ಇದು ಮಿಕ್ಸ್ ಆಗಿದೆ, ಈ ವರ್ಷ ಹಾಕಿರೋ ವೆರೈಟಿ ಮುಂದೆ ನೆಕ್ಸ್ಟ್ ಇಯರ್ ಬೇರೆ ಹಾಕಿದ್ರೆ ಆ ವೆರೈಟಿ ಬೀಜನೇ ಬಂದಿರ್ತದೆ. ಅದನ್ನ ನೀವು ತೆಗೆಯೋದಿಲ್ಲ, ಲಾಸ್ ಆಗಿಬಿಡ್ತದೆ ತೆಗೆದು ಬಿಟ್ರೆ ಅಂತಂದ್ರೆ ಅದನ್ನ ತೆಗಿಲೇಬೇಕು. ತೆಗಿಲಿಲ್ಲ ಅಂದ್ರೆ ಮತ್ತೆ ಬೇರೆ ಬೇರೆ ಮಿಕ್ಸ್ ಆಗಿಬಿಡ್ತದೆ. ಅದನ್ನ ನಾವು ಮಾಡಕ್ಕಲ್ಲ. ಒಂದು ವೆರೈಟಿ ರಿಲೀಸ್ ಮಾಡಿದ್ರೆ 10 ವರ್ಷಕ್ಕೆ ಅದಕ್ಕೆ ಆಯಸ್ ಇರ್ತದೆ. 10 ವರ್ಷ ನಂತರ ಇದ್ರು ಚೆನ್ನಾಗಿ ಬಂದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರೆ ಸಬ್ಸಿಡಿ ಲಿಸ್ಟ್ ನಲ್ಲಿ ಇಟ್ಕೊಂಡು ಚೀಟ್ ಸೈನ್ ಬಿಟ್ಕೊಂಡು. ಆ ನಿಟ್ಟಿನಲ್ಲಿ ನಾವು ಬೀಜ ಉತ್ಪಾದನಾ ಕೇಂದ್ರ ಮತ್ತು ನಮ್ಮಲ್ಲಿ ತಳಿಗಳು, ತಳಿ ಉತ್ಪಾದಕರು, ತಳಿ ವರ್ಧಕ ಬೀಜ ಮತ್ತು ಫೌಂಡೇಶನ್ ಸೀಡ್ಸ್ ನಮ್ಮಲ್ಲಿ ಮಾಡ್ತೀವಿ. ಆದ್ರೆ ನಿಮ್ಗೆ ಉಳಿದಿದ್ದು ನೆಕ್ಸ್ಟ್ ಸರ್ಟಿಫಿಕೇಶನ್ ಸೀಡ್ಸ್ ಬೇಕಂದ್ರೆ ನಿಮ್ಮ ಹೊಲದಲ್ಲೇ ಮಾಡಬೇಕು. ಅಷ್ಟೇ, ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜನ ಇರಲ್ಲ ಮತ್ತು ನಮ್ದಲ್ಲಿ ಜಮೀನು ಇರಲ್ಲ. ಅದಕ್ಕೋಸ್ಕರ ರೈತರ ಒಂದು ರೈತರು ಬೆಳ್ಕೊಟ್ಟವ್ರಿಗೆ ಏನದು ಸರ್ಕಾರ ಇನ್ಸೆಂಟಿವ್ಸ್ ಕೊಡ್ತದೆ. ಹೇಳಿದ್ರಲ್ಲ, 1 ಕ್ವಿಂಟಲ್ ತೊಗರಿ ಬೀಜ ಮಾಡಿದ್ರೆ 5,000 ನಿಮ್ಗೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಆ ಇನ್ಸೆಂಟಿವ್ಸ್ ಏನಂದ್ರೆ ನೀವು ಜಾಸ್ತಿ ಮತ್ತೆ ರೈತರು ಬರಲಿ, ಮುಂದೆ ಬರಲಿ. ಇಲ್ಲಾಂದ್ರೆ ನಿಮ್ಗೆ ಲಾಸ್ ಆಯ್ತು ಅಂದ್ರೆ ಬರಲ್ಲ. ಕೆಲವಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ, ಜಳ್ಳಿದ್ರೆ ರಿಜೆಕ್ಟ್ ಮಾಡ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ, ಎಲ್ಲ ಮಾಡಿ ಬ್ಯಾಗಿಂಗ್ ಮಾಡಿ ಹೋದ್ರೆ ಇದಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಿಲ್ಲೆಟ್ ವ್ಯಾಲಿ ಚೈನ್ ಪಾರ್ಕ್ ಅಂತ ಈಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಿದೆ. ಅದಕ್ಕೆ ಮೌಲ್ಯವರ್ಧನೆ ಸಹ ಇದೆ. ಎಲ್ಲದು ಮೌಲ್ಯವರ್ಧನೆ ಮಾಡಿದ್ರೆ ರೇಟ್ ಜಾಸ್ತಿ ಬರ್ತದೆ. ಕೃಷಿ ನೀವು ಮಾಡಬೇಕು, ನಿಮ್ಮ ಸ್ವಂತ ಇನ್ವಾಲ್ವ್ಮೆಂಟ್. ಯಾವುದೇ ಸಬ್ಜೆಕ್ಟ್ ತಗೊಂಡ್ರೆ ನಿಮ್ಮ ಸ್ವಂತ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಡಿಪೆಂಡಿಂಗ್ ಆಗಿದೆ ಅಂದ್ರೆ ಅದು ಲಾಸ್ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇರಬೇಕು. ನಿಮ್ಮ ಮಗ ಆದ್ರೂ ಓದ್ತಿದ್ರೆ ಅವ್ನು ಪರ್ಸನಲ್ ಆಗಿ ಓದ್ತಿದ್ರೆ ಮತ್ತೆ ಬೇರೆಯೊಬ್ಬರು ಡಿಪೆಂಡಿಂಗ್ ಆದ್ರೆ ಆಗೋದಿಲ್ಲ. ಒಂದ್ 2 ಸರಿ ಆಗ್ಬೋದು, 3 ಸರಿ ಬಿದ್ದೋಗ್ಬಿಡ್ತಾನೆ. ಆ ನಿಟ್ಟಿನಲ್ಲಿ ನೀವು ಆದ್ರೆ ನಿಮ್ಮ ಮಕ್ಕಳಾಗಿರ್ಬೋದು ಕೃಷಿ ಏನಾಗಿದೆ ಅಂದ್ರೆ ಎಲ್ಲಾ ಬಹಳ ಕಷ್ಟದ ಕೆಲಸ ಅಂತ ಶಿಫ್ಟ್ ಆಗ್ತದಾರೆ, ಮೈಗ್ರೇಟ್ ಆಗಿಬಿಡ್ತಾರೆ, ಎಲ್ಲ ಸಿಟಿಗೆ ಹೋಗ್ಬಿಡ್ತಾರೆ, ಮತ್ತೆ ಊಟ ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ಈ ಸದ್ಯಕ್ಕೆ ಇಷ್ಟಂತ ಸಮಯದಲ್ಲಿ ಇಷ್ಟೆಲ್ಲ ಲಾಸ್ ಆದ್ರೂ ಕೂಡ ಇದಾಗುತ್ತೆ. ಮತ್ತೆ ಕೃಷಿಕರು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು. ಆತ್ಮಹತ್ಯೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದಕ್ಕೆ ನೀವು ಚೆನ್ನಾಗಿ ಮಾಡಬೇಕು. ನಿಮ್ಗೆ ಲಾಭ ಬರ್ಬೇಕಂದ್ರೆ ಯಾವ ಬೆಳೆ ಹಾಕ್ಬೇಕು, ಎಷ್ಟು ಆಗ್ಬೇಕು, ಏನಾಗ್ಬೇಕು, ಯಾವ್ದು ಬೀಜ ಉತ್ಪಾದನ ತಗೋಬೇಕು, ಎಷ್ಟು ಏರಿಯಾದಲ್ಲಿ ತಗೋಬೇಕು ಅಂತ ನಿಮ್ಗೆ ನೋಡಿ ತಗೊಂಡ್ರೆ ಯಾವುದು ಲಾಸ್ ಆಗಲ್ಲ. ಲಾಸ್ ಅಂದ್ರೆ ನೀವು ಒಂದೊಂದೇ ಬೆಳೆ ಹಾಕಿಬಿಡ್ತಾರೆ, ಒಂದು ಬೆಳೆ ಹಾಕಿ ಜಾಸ್ತಿ ಮಳೆ ಬಂದ್ರೆ ಹೋಗುತ್ತೆ. ಅದೇನಾಗಂದ್ರೆ 40% ನಮ್ಮ ಕೈಯಲ್ಲಿಲ್ಲ, 60% ಮಾತ್ರ ನಮ್ಮ ಕೈಯಲ್ಲಿದೆ. ಮತ್ತೆ ವಾತಾವರಣದ ವೈಪರೀತ್ಯದಿಂದ ವೇರಿಯೇಷನ್ ಆಗ್ತದೆ, ಅದನ್ನ ನಾವು ಸರಿ ಹೋಗುತ್ತೆ. ಬೇರೆ ಬೇರೆ ಬೆಳೆಗಳು ಹಾಕೊಂಡ್ರೆ ನೀವು ಸರಿ ಆಗ್ತದೆ. ಆ ನಿಟ್ಟಿನಲ್ಲಿ ಬೀಜ ಮಾಡಿದ್ರೆ ಮಾತ್ರ ಇನ್ಕಮ್ ಜಾಸ್ತಿ ಆಗತ್ತೆ. ಬರೀ ನೀವು ಕಾಳು ಬೆಳೆದ್ರೆ ಮತ್ತೆ ಇದು ಬೆಳೆದ್ರೆ ಅದು ಮಾರ್ಕೆಟ್ ನಲ್ಲಿ ಕಡಿಮೆ ಇದೆ. 20% ಹೈಯರ್ ರೇಟ್ ಕೊಟ್ಟು ನಾವೇ ಪರ್ಚೇಸ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಬೀಜ ಉತ್ಪಾದನಾ ಬೆಳೆಗಾರರು ನಮ್ಮ ವಿಶ್ವವಿದ್ಯಾಲಯದ ಸಂಪರ್ಕ ಇಟ್ಕೊಂಡು ನಾವು ಮಾಡಬೇಕು. ನಮ್ಮ ರೈತರಿಗಿನ್ನ ಹೆಚ್ಚೆಚ್ಚು ಮಾಹಿತಿ ಕೊಡಬೇಕಂತ ನಾವೀಗೆಲ್ಲ ರೇಡಿಯೋದಲ್ಲಿ ಕೊಡ್ತೀವಿ, ಟಿವಿಯಲ್ಲಿ ಕೊಡ್ತೀವಿ, ರೈತರಿಂದ ರೈತರಿಗೆ ಸ್ಪ್ರೆಡ್ ಆಗುತ್ತೆ. ಬರಬೇಕು ರೈತರು ಜಾಸ್ತಿ ಬೆಳೆದಿರ್ತಾರೆ. ನಮ್ಮ ವಿಶ್ವವಿದ್ಯಾಲಯ ರೈತರಿಗೋಸ್ಕರ ಇರ್ತದೆ. ರೈತರ ಮಾಡೋದು ನಮ್ಮ ಕೆವಿಕೆಗಳಿದ್ದಾವೆ, ಎಲ್ಲಾ ಕೆವಿಗಳು ಮತ್ತು ವಿಸ್ತರಣಾ ಕೇಂದ್ರಗಳಿದ್ದಾವೆ. ಆ ಒಂದು ಭಾಗದಲ್ಲಿ ಹೋಗಿ ನೀವು ತಿಳ್ಕೋಬೇಕು. ಆ ನಿಟ್ಟಿನಲ್ಲಿ ನಿಮ್ಗೆ ನಮ್ಗೆ ಯಾವ ವೆರೈಟಿ ಕೊಡ್ತಾ ನಿಮ್ಗೆ ವೆರೈಟಿ ಮಾಡ್ಬೇಕು, ಯಾವ ಬೀಜ ಉತ್ಪಾದನೆ ಮಾಡ್ಬೇಕು ಮಾಡಿ ನೀವೇ ಕೊಟ್ಟಾಗುತ್ತೆ. ಮೊದ್ಲು ರೈತರೇನೆ ಅಲ್ಲೇ ಹಚ್ಕೊಂಡ್ಬಿಡ್ತಿದ್ರು, ಒಳ್ಳೊಳ್ಳೆ ಬೀಜನ ಸೆಲೆಕ್ಟ್ ಮಾಡ್ತಿದ್ರು, ಅದನ್ನ ಸ್ಟೋರ್ ಮಾಡ್ತಿದ್ರು. ಈ ವರ್ಷ ಒಂದು ಸೇರು ಬೀಜ ಕೊಟ್ರೆ ನೀವು 2 ಸೇರು ಬೀಜ ಕೊಡ್ಬೇಕು ಅಂತ ಇತ್ತು ನಾವು ಚಿಕ್ಕವರಿದ್ದಾಗ. ಎಲ್ಲ ಬೀಜಕ್ಕೆ ಬಂದು ಬೀಜ ಅಷ್ಟೇ ಆಗೋಣ. ಈಗ ಅವೆಲ್ಲ ಇಲ್ಲ, ಎಲ್ಲ ಸರ್ಕಾರನೇ ಪಾಕೆಟ್ ಮಾಡಿ ಕೊಟ್ರೆ ನಾ ಬಿತ್ತನೆ ಮಾಡ್ತೋ ಅನ್ನೋದು ಇರಬಾರದು. ಅದಕ್ಕೋಸ್ಕರ ನಿಮ್ಮ ಸಹಕಾರ ಬಹಳ ಬಹಳ ಮುಖ್ಯ ಇರತಕ್ಕಂಥದ್ದು. ನಮ್ದೇನಪ್ಪ ಅಂದ್ರೆ ಇದು ಆ ವೆರೈಟಿ ಅಲ್ವೋ, ಇದು ವೆರಿಫಿಕೇಶನ್, ಇದಕ್ಕೆ ಏನ್ ಪೆಸ್ಟಿಸೈಡ್ ಹೊಡಬೇಕು, ಏನ್ ವಿಡಿಸೈಡ್ ಹೊಡಬೇಕು, ಹೆಂಗೆ ನಿಯಂತ್ರಣ ಮಾಡ್ಬೇಕು, ಹೆಂಗೆ ಉತ್ಪಾದನೆ ಮಾಡಿ ಇಳುವರಿ ತಗೊಂಡು ಮಾಡ್ಬೇಕು. ನಮ್ಮ ಕ್ಲಾಸ್ಮೇಟ್ಸೆ ಬರೀ ಸೀಡ್ ಪ್ರೊಡಕ್ಷನ್ ಬಿಸ್ನೆಸ್ ಮಾಡಿ ಕ್ರೂರ ಪಟ್ಟಿಯಾಗಾರ. ನೀವು ಮಾಡ್ಬೇಕು, ಮಾಡಿದ್ರೆ ಮನಸ್ಸಿದ್ರೆ ಮಾರ್ಗ, ಇಲ್ಲ ಅಂತಂದ್ರೆ ನೀವು ಆಳಗೆಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನೀವು ಬೀಜ ಮಾಡ್ಬೇಕಂದ್ರೆ ಇಂಥ ಬೆಳೆ ತೊಗರಿ ಮಾಡಿದ್ರೆ ಸಾಕು, ನೀವು ಆರಾಮ್. ನಾನು ತೊಗರಿ ಬೀಜನೂ ಮಾಡಿದ್ದೀನಿ, ಸನ್ಫ್ಲವರ್ ಬೀಜನೂ ಮಾಡಿದ್ದೀನಿ, ಸೋಯಾಬೀನ್ ಬೀಜನೂ ಮಾಡಿದ್ದೀನಿ, ಬೀಜ ಉತ್ಪಾದನೆ ಮಾಡಿದ್ದೀನಿ. ಅದರಲ್ಲಿ ಬೇಕಾದಷ್ಟು ಬ್ರೀಡ್ ಸೀಡ್ ಪ್ರೊಡಕ್ಷನ್ ಮಾಡಿದ್ರೆ ಬಹಳಷ್ಟು ರೇಟ್ ಇದೆ. ಆದ್ರೆ ನಿಮ್ ಬ್ರೀಡ್ ಸೀಡ್ ಪ್ರೊಡಕ್ಷನ್ ಕೊಡಲ್ಲ, ನಿಮ್ಗೆ ಫೌಂಡೇಶನ್ ಸೀಡ್ಸ್ ಕೊಡೋದು. ಫೌಂಡೇಶನ್ ಸೀಡ್ಸ್ ನಲ್ಲಿ ಕೂಡ ಲಾಭ ಇದೆ. ಅದಕ್ಕೋಸ್ಕರ ಉಳಿದಿದ್ದರಿಂದ ಬೇಕಾದ್ರೆ ನೀವು ಇದಕ್ಕೆ ಮಾಡಿ ಕಳಿ ನಿಮ್ಮ ಬಳಕೆಗೆ. ಆ ನಿಟ್ಟಿನಲ್ಲಿ ಮಾಡಿದ್ರೆ ಬೀಜ ಉತ್ಪಾದನೆಗೆ ಗ್ಯಾರಂಟಿ ರೇಟ್ ಜಾಸ್ತಿ ಆಗುತ್ತೆ. ಅದೇ ಕಾಟನ್ ಸೀಡ್ ಪ್ರೊಡಕ್ಷನ್ ಮಾಡಿದ್ರೆ ಜಾಸ್ತಿ ಇದೆ, ಸಜ್ಜೆಯಲ್ಲಿ ಮಾಡಿದ್ರೆ ಬೇಕಾದಷ್ಟು ಇದೆ, ಮತ್ತೆ ತೊಗರಿಯಲ್ಲಿ ಮಾಡಿದ್ರೆ ಇದೆ. ಬೇರೆ ಬೇರೆ ಬೆಳೆಗಳು ಮಾಡ್ಬೇಕು. ಅದೇ ರೀತಿ ನಮ್ಮ ಮೆಕ್ಕೆಜೋಳನು ಮಾಡಿದ್ರು ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬೀಜ ಉತ್ಪಾದನೆ ಅದೆಲ್ಲ ಬೇಡ ನಿಮ್ಗೆ. ಸೆಣಬು ಬೀಜ ಮಾಡಿಕೊಟ್ರೆ ಒಳ್ಳೆಯದೆ, 120 ರೂಪಾಯಿ ಕೆಜಿ ಇದೆ ನೋಡಿ. ಸೆಣಬು ಬೀಜ ಸುಮ್ಮನೆ ಚೆಲ್ಲಿದ್ರೆ ಬರ್ತದ, ಆದ್ರೆ ಯಾರು ಮಾಡೋದಿಲ್ಲ. ಅದನ್ನ ನೀವೇ ಬೀಜ ಕೊಡ, ನಾವೇ ಕೊಡ್ಬೇಕು ಡಿಪಾರ್ಟ್ಮೆಂಟ್ಗೆ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಬೇಕಾದ್ರೆ ಕೊಡ್ಬೇಕು. ನಾವೊಂದು 25-30 ಎಕರೆ ನಮ್ಮಲ್ಲಿ ಹಾಕ್ಸಿದ್ವಿ. ವೆರಿ ಸಿಂಪಲ್, ಈಜಿಯಾಗಿ ಚೆನ್ನಾಗಿ ಬಂದಿದೆ, ಏನೂ ಇಲ್ಲ. ಬೀಜ ಉತ್ಪಾದನೆ ಮಾಡ್ಬೇಕು, ನಿಮಗೆ ಕೇಳಬೇಕು, ಮಾಡ್ಬೇಕು, ತಿಳ್ಕೋಬೇಕು. ಯಾಕಂದ್ರೆ ನಮಗೆ ಯಾರು ಬಂದು ಸ್ಪೂನ್ ಫೀಡ್ ಮಾಡೋದಿಲ್ಲ. ಎಲ್ಲೆಲ್ಲಿ ಮಾಹಿತಿ ಇದೆ, ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು, ನನಗೆ ಇದು ಬೇಕು ಬೇಕಂತ ಕೇಳಿದ್ರೆ ನಮ್ಮ ಸೈಂಟಿಸ್ಟ್ ಅವಾಗ ಹೆಚ್ಚಾಗಿ ಎಲ್ಲ ಬರ್ತಾರೆ, ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಅಂತದೇನಾದ್ರು ನಿಮ್ಗೆ ಯಾರು ಬರ್ಲಿಲ್ಲ, ನಮ್ಗೆ ಕೇಳಿಲ್ಲ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರಿಗೆ ಯಾರು ಕನ್ಸರ್ನ್ ಸೈಂಟಿಸ್ಟ್ ಇರ್ತಾರೆ, ಕನ್ಸರ್ನ್ ಸ್ಟೇಷನ್ಗೆ, ಕನ್ಸರ್ನ್ ಕೆವಿಕೆಗೆ, ನಾನು ಅವ್ರಿಗೆ ಹೇಳ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ರೈತರಿಗೋಸ್ಕರ, ರೈತರು ಈಗ ಸಾಕಷ್ಟು ಇದ್ರೆ ಅನುಕೂಲ ತಗೊಂತಾರೆ. ಅದಲ್ಲದೆ ಬೇರೆ ಬೇರೆ ಈಗ ಹೇಳಿದ್ರು ನಿಮ್ಗೆ ಯಾವ ಬೆಳೆ ಬೇಕಾದ್ರೆ ಕೊಡ್ತೀವಿ ನಾವು. ಇಲ್ಲಿ ಬಂದಾಗ ನಿಮ್ಗೆ ಏನಿಲ್ಲ, ರೈತರು ಅಂದ್ರೆ ಎಲ್ಲ ಬೆಳೆಗಳು ಕೇಳ್ತಾರೆ, ಎಲ್ಲಾನು ಕೊಡ್ತೀವಿ ನಾವು. ನೀವು ಸ್ಪೆಸಿಫಿಕ್ ಆಗಿ ಇದೇ ಭತ್ತದ ಬಗ್ಗೆ ಬೇಕಂದ್ರೆ ಭತ್ತದ ಸೈಂಟಿಸ್ಟ್ನೇ ಕರೆಸಿ ಭತ್ತದ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ಯಾವ್ದು ಬೀಜ ಉತ್ಪಾದನೆ ಕೊಡ್ತೀವಿ, ಮತ್ತೆ ವಾತಾವರಣದಲ್ಲಿ ಯಾವ್ದು ರೀತಿ ಇದೆ ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತೀವಿ. ನಿಮ್ ಅಡ್ವೈಸರ್ಸ್ ಕೊಡ್ತೀವಿ, ಬುಲೆಟಿನ್ಸ್ ಕೊಡ್ತೀವಿ. ಜಾಸ್ತಿ ಮಳೆ ಆದ್ರೆ ಒಂದು ಮೇರೆ ಆನ್ಲೈನ್ ಅಲ್ಲಿ ಬೇಕಾದ್ರು ನಮ್ಮಲ್ಲಿ ಲಿಂಕ್ ಕೊಟ್ಟು ಬೇಕಾದ್ರೆ ಅದರಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು. ಎಲ್ಲಾ ಸೈಂಟಿಸ್ಟ್ ಮತ್ತೆ ಇಲಾಖೆ ಜೊತೆಗೆ ಸೇರಿಸ್ಕೊಂತೀವಿ. ಇಲಾಖೆ, ನಾವು ಮತ್ತು ರೈತರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರೆ ನಮ್ಮ ರೈತರು ಏಳಿಗೆ ಯಾವುದೇ ಸಂಶಯ ಇಲ್ಲ, ಡೆಫಿನೆಟ್ ಆಗಿ ರೈತರಾಗುತ್ತೆ. ರೈತರು ಕೈ ಬಿಟ್ಟು ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಅಗ್ರಿಕಲ್ಚರ್ ಫೇಲ್ಯೂರ್ ಆದ್ರೆ ಕೊರೋನಾದಲ್ಲಿ ಎಲ್ಲರೂ ಫೇಲ್ ಆದ್ರು, ಆದ್ರೆ ಅಗ್ರಿಕಲ್ಚರ್ ಫೇಲ್ ಆಗ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ದು ಅದೇ ಕಸುಬು, ಮುಖ್ಯ ಕಸುಬು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಎಲ್ಲ ಒಬ್ರಲ್ಲ, ನಾವೆಲ್ಲ ಅಗ್ರಿಕಲ್ಚರ್ ಮಾಡಿ ಬಂದಿರೋದೆ, ಮಾಡ್ಲೇಬೇಕು. ಈಗ ಏನಾಗ್ಯದ ಅಂದ್ರೆ ಕೆಲಸದ ಆಳುಗಳ ಸಮಸ್ಯೆಯಿಂದ ನೋಡೋರಿಲ್ಲ ಅಂತ ಸಣ್ಣ ಸಣ್ಣ ಫ್ಯಾಮಿಲಿ ಆಗಿಬಿಟ್ಟದೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಒಂದು ಗಂಡ, ಹೆಂಡತಿ, ಇಬ್ಬರು ಮಕ್ಕಳು, ಅವರೆಲ್ಲ ಓದಿ ಫಾರಿನ್ಗೆ ಹೋಗ್ಬಿಟ್ರೆ ಇನ್ಯಾರು ನೋಡೋಣ ಅಂತೆಲ್ಲ ಮಾರಾಟ ಮಾಡಿದ್ರು. ನಮ್ದು ಬಹಳಷ್ಟು ಜಮೀನು ಇತ್ತು, ಯಾರು ನೋಡೋರಿಲ್ಲ ಅಂತ ಹಿಂಗೆ ಇದ್ವಿ. ಭಾರತ ದೇಶ ಎಲ್ಲಾ ದೇಶಗಳಿಗೂ ಮೀರಿ ನಂಬರ್ ಒನ್ ಪಾಪ್ಯುಲೇಷನ್ ಆಗಿದೆ. ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಆಗ್ತದೆ, ಬೇಕಾದ ಸಾಕಷ್ಟು ಬೆಳೆಗಳನ್ನ ನಾವೇ ನಂಬರ್ ಒನ್ ಇದ್ದೀವಿ. ಕಾರಣ ಏನಪ್ಪ ಅಂದ್ರೆ ತಂತ್ರಜ್ಞಾನ. ಭೂಮಿ ಅಷ್ಟೇ ಇದೆ, ಇನ್ನ ಕಡಿಮೆ ಆಗ್ತದೆ. ನಮ್ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಟೆಕ್ನಾಲಜಿ ಇಳುವರಿ ಜಾಸ್ತಿ ಆಗಿದೆ, ದನಗಳ ಸಂಖ್ಯೆ ಕಡಿಮೆ ಆಗಿದೆ, ಆದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಪ್ರತಿಯೊಂದು ನಿಮಗೆ ಉತ್ಪಾದನೆ ಜಾಸ್ತಿ ಆಗಿದೆ. ಕಾರಣ ಏನಪ್ಪ ಅಂದ್ರೆ ನಮ್ಮ ತಂತ್ರಜ್ಞಾನಗಳು ಅಳವಡಿಸ್ಕೊಂಡು ಅದನ್ನ ರೈತರು ಉಪಯೋಗ ಮಾಡಿದ್ರೆ ಡೆಫಿನೆಟ್ ನಮ್ಮ ಆವರೇಜ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇಳುವರಿ ತೆಗಿಯಕ್ಕೆ ಯಾವುದೇ ನಮಗಿಂತ ಜಾಸ್ತಿ ತೆಗಿಯೋ ರೈತರು ಇದ್ದಾರೆ ಆ ರೈತರು. ಅದಕ್ಕೋಸ್ಕರ ನಿಮ್ಮ ಇನ್ವಾಲ್ವ್ಮೆಂಟ್, ಪರ್ಸನಲ್ ಇನ್ವಾಲ್ವ್ಮೆಂಟ್, ಆಳ ಮಾಡಿದ್ದ ಆಳ, ಮಗ ಮಾಡಿದ್ದ ಮಧ್ಯಮ, ನೀವೇನು ಮಾಡಿದ್ರೆ ಅದು ನಿಜ. ಆ ರೀತಿ ಮಾಡಿದ್ರೆ ಮಾತ್ರ ನಿಮ್ಮ ಕೃಷಿ ಲಾಭ ಆಗುತ್ತೆ ಅಂತ ಹೇಳ್ತಾ. ಈ ಹಿಂಗಾರು ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆ ಹಾಗೂ ವಿವಿಧ ಜಿಲ್ಲೆಗಳಿಂದ ಪ್ರಗತಿಪರ ರೈತರು ಭಾಗಿಯಾಗಿದ್ದರು. ಜೊತೆಗೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿಗಳು, ಜೊತೆಗೆ ಬೀಜೋತ್ಪಾದನಾ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯ ಮುಂಚೆ ರೈತ ಬಾಂಧವರಿಗೆ ವಿವಿಧ ಬೆಳೆಗಳ ಹಾಗೂ ವಿಷಯಗಳ ಕುರಿತು ತಾಂತ್ರಿಕ ಕಾರ್ಯಾಗಾರವನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಳಿ ವಿಜ್ಞಾನಿಗಳಾದಂತಹ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಡಾಕ್ಟರ್ ಅಜಯ್ ಕುಮಾರ್ MY, ಡಾಕ್ಟರ್ SG ಹಂಚಿನಾಳ್ ಇವರುಗಳು ರೈತ ಬಾಂಧವರಿಗೆ ಹಿಂಗಾರು ಮತ್ತು ಮುಂಗಾರು ಬೆಳೆಗಳ ಕುರಿತು ಮಾಹಿತಿಯನ್ನು ನೀಡುತ್ತಾ ರೈತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಉಮೇಶ್ ಹಿರೇಮಠ್ ಇವರುಗಳು ನೆರವೇರಿಸಿದರೆ, ವಂದನಾರ್ಪಣೆಯನ್ನ ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಕೆ ಇವರುಗಳು ನಿರ್ವಹಿಸಿದರು. ಇದುವರೆಗೆ ದಿನಾಂಕ 25/9/2024 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಡೆದ ಹಿಂಗಾರು ಬೀಜ ದಿನೋತ್ಸವ 2024 ಈ ಕುರಿತು ಬಾನುಲಿ ವರದಿಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅಮರೀಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.3-35.5°C ಮತ್ತು ಕನಿಷ್ಠ ಉಷ್ಣಾಂಶ 20.3-21.1°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-89% ಮತ್ತು ಕನಿಷ್ಠ ಆರ್ದ್ರತೆ 36-66% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 18-21 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬರುತ್ತಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ, ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 g ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನ ಮಾಡಿ. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟಿಗಾಗಿ 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 g ಮತ್ತು 19-19-19-10 g ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿಯಲ್ಲಿ